பாவல்லக்கி பாவல்லக்கி காஞ்சன மின மின டாம் டூம் டஸ்தா புஸ்தா குட்டார் புட்டா புட்டா ஹெஜ்ஜே இட்டு புட்டா புட்டா ஹெஜ்ஜே இட்டு பண்ணத அங்கி தொட்டா தங்கி இட்டு புட்டாணி மக்கள ராணி பர்த்தாலே கை பர்த்தாலே பல பங்கார தங்கி பர்த்தாலே புட்டா புட்டா ஹெஜ்ஜே இட்டு பண்ணத அங்கி தொட்டா தங்கி ஓஹோ பந்தரு தங்கி கேளோக்க மங்கி பந்தரு தங்கி கேளோக்க மங்கி மனை மட சொக்கட கையல்லி கரட மனை மட சொக்கட கையல்லி கரட தின பெளகாதரு சாவிர நோவு தர்த்தாளே ஒய் தர்த்தாளே ஒந்து சால தகிரி ஒரு தர்த்தாளே ಹೆಂಗರುಣು ಪರಮಾನಂದ ಭಾಗ್ಯದ ತಿರುಳು ಯಾವಾಗಲೂ ಕರುಣೆ ಪರಸೌಖ್ಯ ಚಿಂತನೆ ಸಹನೆ ಕರುಣೆ ಪರಸೌಖ್ಯ ಚಿಂತನೆ ಸಹನೆ ಸದಾ ಹೊರಹೊಮ್ಮುವ ಜೀವನ ಪಾವನ ತಾನೆ ಶುಭ ಮಂಗಳ ಜನಿಸಿದ ದಿನ ನಿರಂತರ ಧನ ಕುಬೇರನ ಮಿಲನ ಶುಭ ಮಂಗಳ ಜನಿಸಿದ ದಿನ ನಿರಂತರ ಧನ ಕುಬೇರನ ಮಿಲನ ಭಯವೇತಕೆ ಚಂದರುಳು ಪರಮಾನಂದ ಭಾಗ್ಯದ ತಿರುಳು ಯಾವಾಗಲೂ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಣ್ಣದ ಅಂಗಿ ತೊಟ್ಟ ತಂಗಿ ಇಟ್ಟು ಪುಟಾಣಿ ಮಕ್ಕಳ ರಾಣಿ ಬರ್ತಾಳೆ ಕೈ ಬರ್ತಾಳೆ ಬಲ ಬಂಗಾರ ತಂಗಿ ಬರ್ತಾಳೆ ಹೋಲಿಸಬಲ್ಲೆನೆ ನಾ ಮಾತಲಿ ನೀ ಬಲು ಜಾಣಿ ಎಲ್ಲ ಪುನೀರ ಗುರು ಎಂಬುದ ನಾ ಮರೆತೇನೆ ಪರಾಜಿತನಾದನು ಬಾ ನಿಲ್ಲಿಸು ಈ ಬಣ್ಣನೆ ಪರಾಜಿತನಾದನು ಬಾ ನಿಲ್ಲಿಸು ಈ ಬಣ್ಣನೆ ಶುಭ ಮಂಗಳ ಜನಿಸಿದ ದಿನ ನಿರಂತರ ಧನ ಕುಬೇರನ ಮಿಲನ ಶುಭ ಮಂಗಳ ಜನಿಸಿದ ದಿನ ನಿರಂತರ ಧನ ಕುಬೇರನ ಮಿಲನ ಭಯವೇತಕೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಣ್ಣದ ಅಂಗಿ ಕೊಟ್ಟ ತಂಗಿ ಬಿದ್ದು ಪುಟಾಳಿ ಮಕ್ಕಳ ರಾಣಿ ಬರ್ತಾಳೆ ಬರ್ತಾಳೆ ಬಲ ಬಂಗಾರ ತಂಗಿ ಬರ್ತಾಳೆ